ಹವಾಮಾನ ಬದಲಾವಣೆ ಅಂದ್ರೆ ಏನು ಅನ್ನೋದನ್ನ ಮೊದಲು ತಿಳ್ಕೋಬೇಕು ಅಂದ್ರೆ, ನಮ್ಮಲ್ಲಿ ಎರಡು ಪದಗಳು ಬರ್ತವೆ. ಒಂದು ಕ್ಲೈಮೇಟ್ ಅಂತ ಕರಿತೀವಿ, ಇನ್ನೊಂದನ್ನ ವೆದರ್ ಅಂತ ಕರಿತೀವಿ. ಸೊ ದಿನನಿತ್ಯದಲ್ಲಿ ಪ್ರತಿ ದಿನ ಬೆಳಗ್ಗೆ ಸಾಯಂಕಾಲ ಅಥವಾ ಪ್ರತಿ ಹಂತದಲ್ಲೂ ಆಗುವಂತ ಬದಲಾವಣೆನ ನಾವು ವೆದರ್ ಅಂತ ಕರಿತೀವಿ. ವಾತಾವರಣದಲ್ಲಿನ ಬದಲಾವಣೆಗಳ ಗಮನಿಸಬೇಕು ಅಂದ್ರೆ ಉಷ್ಣಾಂಶ ಆಗಿರ್ಬೋದು, ಹ್ಯುಮಿಡಿಟಿ ಅಂದ್ರೆ ಆರ್ದ್ರತೆ ಆಗಿರ್ಬೋದು, ಮಳೆ, ಗಾಳಿ ಇತ್ಯಾದಿಗಳು ಪ್ರತಿ ದಿನಗಳು ಯಾವ ರೀತಿ ಆಗ್ತದೆ ಅಂತ ಅನ್ನೋದನ್ನ ನಾವು ಒಂದು ಎರಡು ದಿನದಲ್ಲಿ ಆಗುವಂತ ವ್ಯತ್ಯಾಸ ಬದಲಾವಣೆಗಳನ್ನ ನಾವು ಸಾಮಾನ್ಯವಾಗಿ ವೆದರ್ ಅಂತ ಕರಿತೀವಿ. ಆದರೆ ಒಂದು ಪ್ರದೇಶ ಅಂತ ನಾವು ತಗೊಂಡಾಗ, ಉದಾಹರಣೆ ಬೆಂಗಳೂರು ಅಂತ ನಾವು ತಗೊಂಡಾಗ, ಇಲ್ಲಿ ವೆದರ್ ಪ್ರತಿನಿತ್ಯ ಆಗುವಂತ ಬದಲಾವಣೆಗಳನ್ನ ನಾವು ಒಂದು 10 ವರ್ಷ 20 ವರ್ಷ 30 ವರ್ಷ 30 ವರ್ಷದ ನಂತರ ನಾವು ಏನಾದರೂ ಗಮನಿಸಿದಾಗ ಅಲ್ಲಿ ಅದನ್ನ ಕ್ಲೈಮೇಟ್ ಅಂತ ಕರಿತೀವಿ. ಅಂದ್ರೆ ಒಂದು ಪ್ರದೇಶದಲ್ಲಿ ಇರತಕ್ಕಂಥ ವಾತಾವರಣ. ಉದಾಹರಣೆ ಬೆಂಗಳೂರು ಅಂತ ನಾವು ತಗೊಂಡಾಗ, ಬೆಂಗಳೂರಿನಲ್ಲಿ ಉಷ್ಣಾಂಶ ನಾವು 16 ರಿಂದ 34 ಡಿಗ್ರಿ ಸೆಲ್ಸಿಯಸ್ ಹೋಗ್ಬಹುದು. ಮಳೆ ಪ್ರಮಾಣ ತಗೊಂಡಾಗ ವಾರ್ಷಿಕವಾಗಿ 800 mm ಮಳೆ ಬೀಳುವಂತ. ಸೊ ಇದನ್ನ ನಾವು ಕ್ಲೈಮೇಟ್ ಅಂದ್ರೆ, ಅಂದ್ರೆ ಪ್ರತಿ ದಿನ ಪ್ರತಿ ತಿಂಗಳು ಆಗುವಂತ ಬದಲಾವಣೆಗಳಿಂದ 30 ವರ್ಷದವರೆಗೆ ನಾವು ಅದನ್ನ ಏನಾದರೂ ತಗೊಂಡ್ರೆ ಅದನ್ನ ನಾವು ಕ್ಲೈಮೇಟ್ ಅಂತ ಕರಿತೀವಿ. ಯಾಕೆ ಇದನ್ನ ನಾನು ಪ್ರಮುಖವಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಪ್ರದೇಶದ ಕ್ಲೈಮೇಟ್ ಅನ್ನು ತಗೋಬೇಕಂದ್ರೆ 30 ವರ್ಷಗಳ ಡೇಟಾ ಅದರ ಮಾಹಿತಿಯನ್ನು ನಾವು ಸಂಗ್ರಹಣೆ ಮಾಡಿ ಆ ಪ್ರದೇಶದಲ್ಲಿ ಏನಂತ ಹೇಳ್ತೀವಿ. ಆದರೆ ದಿನನಿತ್ಯ ಆಗೋದನ್ನ ನಾವು ವೆದರ್ ಅಂತ ಕರಿತೀವಿ. ಸೊ 30 ವರ್ಷದಲ್ಲಿ ನಾವು ತಗೊಂಡಿರ್ತಕ್ಕಂತ ಸರಾಸರಿ ಪ್ರಮಾಣದಲ್ಲೇನೆ ವ್ಯತ್ಯಾಸ ಆಗ್ತಾ ಇದೆ ಅಂತಂದ್ರೆ, ಇದು ನಾವು ಪ್ರಮುಖವಾಗಿ ಚರ್ಚಿಸಬೇಕಾಗಿ ಆ ವಿಚಾರವಾಗಿ ಗಮನ ಹರಿಸಬೇಕು ಅನ್ನೋ ವಿಚಾರವಾಗಿ ನಾನು ಹೇಳ್ತಾ ಇದ್ದೀನಿ. ಕ್ಲೈಮೇಟ್ ಚೇಂಜ್ ಅಂದ್ರೆ ಏನಪ್ಪಾ ಅಂತ ನಾನು ಕರಿಬೇಕು ಅಂದ್ರೆ, ಹವಾಮಾನದಲ್ಲಿ ಆಗುವಂತ ಬದಲಾವಣೆಗಳು. ಅಂದ್ರೆ ಒಂದು ಪ್ರದೇಶದಲ್ಲಿ, ಉದಾಹರಣೆಗೆ ಆ ಪ್ರದೇಶದ ಉಷ್ಣಾಂಶ ಒಂದು 28-30 ಡಿಗ್ರಿ ಇದೆ ಅಂತಂದ್ರೆ ಅದರಲ್ಲಿ ಏರುಪೇರು ಆಗ್ತಾ ಇದೆ. ಮಳೆಯ ಪ್ರಮಾಣ ಒಂದು 800 mm ಇದೆ ವಾರ್ಷಿಕವಾಗಿ ಅಂದ್ರೆ ಅದರಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಜೊತೆಗೆ ಇನ್ನೇನು ಬದಲಾವಣೆಗಳಂತ ನಾವು ತಗೊಂಡಾಗ, ಯಾವ ತಿಂಗಳಿನಲ್ಲಿ ಅಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್ ಅಂದ್ರೆ ನಮ್ಮ ಪೂರ್ವಜರೆಲ್ಲ ಹೇಳ್ತಾರೆ ಇಂತಿಂತ ತಿಂಗಳಲ್ಲಿ ಇಂತಿಂಥ ಮಳೆಗಳು ಬರ್ತವೆ, ಇಷ್ಟು ಪ್ರಮಾಣದಲ್ಲಿ ಬರುತ್ತೆ, ಆ ಒಂದು ಮಳೆಯ ಪ್ರಮಾಣ ಏರುಪೇರು ಆಗೋದು, ಅಲ್ಲಿ ಪ್ರದೇಶದ ಉಷ್ಣಾಂಶದಲ್ಲಿ ಏರ್ಪೇರು ಆಗೋದು, ಅಥವಾ ಗಾಳಿಯ ವೇಗ, ಗಾಳಿಯ ತರಿ, ಇದನ್ನ ಬಗ್ಗೆ ವ್ಯತ್ಯಾಸಗಳಾಗ್ತಾ ಇರೋದು. ಯಾವ ರೀತಿ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ವ್ಯತ್ಯಾಸ ಆಗೋದ್ರೆ ನಾವು ಈಗ ಗಮನಾರ್ಹ ಪ್ರಮಾಣದಲ್ಲಿ ಅಂದ್ರೆ ಸಿಗ್ನಿಫಿಕೆಂಟ್ ಚೇಂಜ್ ಆಗಿದೆ ಕ್ಲೈಮೇಟ್ ಅಲ್ಲಿ. ಉಷ್ಣಾಂಶದಲ್ಲಿ ಬಹಳಷ್ಟು ಕಡೆ ನಾವು ಹೇಳ್ತೀವಿ, ಬೆಂಗಳೂರು ಅಥವಾ ಬೇರೆ ಪ್ರದೇಶ ತಗೊಂಡ ಉಷ್ಣಾಂಶ ಜಾಸ್ತಿ ಆಗಿದೆ. 32 ಡಿಗ್ರಿ ಸೆಲ್ಸಿಯಸ್ ಇರೋ ಪ್ರದೇಶದಲ್ಲಿ 34-36 ಈ ರೀತಿ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ. ಸೊ ಇದನ್ನ ನಾವು ಅಂದ್ರೆ ಗಮನಾರ್ಹ ಪ್ರಮಾಣದಲ್ಲಿ ಕ್ಲೈಮೇಟ್ ಅಲ್ಲಿ ಚೇಂಜ್ ಆಗೋದನ್ನ ನಾವು ಅಥವಾ ವಾತಾವರಣದಲ್ಲಿ ಹವಾಮಾನದಲ್ಲಿ ಬದಲಾವಣೆಯನ್ನ ಕ್ಲೈಮೇಟ್ ಚೇಂಜ್ ಅಂತೀವಿ. ನಾನು ಮತ್ತೆ ಯಾಕೆ ಇದನ್ನ ಎಂಫಸೈಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಗಮನಾರ್ಹವಾಗಿ ಆಗ್ತಾ ಇದೆ. ಸ್ವಲ್ಪ ಪ್ರಮಾಣದಲ್ಲಿ ಏರುಪೇರು ಆದರೆ ಅದು ವಾತಾವರಣದಲ್ಲಿ ಇರೋ ವ್ಯತ್ಯಾಸ ಅಂತ ನಾವು ಹೇಳ್ಬೋದು. ಆದ್ರೆ ಇದು ಪ್ರಮುಖವಾಗಿ ಒಂದು ಪ್ರದೇಶದಲ್ಲಿ ನಾವು ತಗೊಂಡಾಗ ಆ ಪ್ರದೇಶಕ್ಕೆ ಒಂದು ಇಂಥ ಒಂದು ಕ್ಲೈಮೇಟ್, ಮಳೆ ಪ್ರಮಾಣ ಇಷ್ಟು, ಗಾಳಿ ಪ್ರಮಾಣ ಇಷ್ಟು, ಉಷ್ಣಾಂಶ ಇಷ್ಟು ಅಂತ ನಿರ್ದಿಷ್ಟವಾಗಿ ಅಂದ್ರೆ 30 ವರ್ಷದ ಅದಕ್ಕಿಂತ ಹೆಚ್ಚು ವರ್ಷದ ಮಾಹಿತಿಗಳನ್ನ ತಗೊಂಡು ನಿರ್ಧರಿಸ್ತಾರೆ. ಅದರಲ್ಲಿ ಬದಲಾವಣೆ ಆಗ್ತಿದೆ ಅಂತಂದ್ರೆ ಬಹಳ ಒಂದು ಪರಿಣಾಮ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಗಮನ ಹರಿಸಬೇಕನ್ನೋ ವಿಚಾರನ ನಾನು ಹೇಳ್ತಾ ಇದ್ದೀನಿ. ಪರಿಸರ ಅಥವಾ ವಾತಾವರಣದಲ್ಲಿಂದ ಬದಲಾವಣೆಗಳಾದ್ರೆ ಏನೆಲ್ಲ ದುಷ್ಪರಿಣಾಮಗಳು ಆಗಬಹುದು ಅಂತ ತಿಳ್ಕೋಬೇಕು. ಇವಾಗ ಕ್ಲೈಮೇಟ್ ಚೇಂಜ್ ಅಥವಾ ವಾತಾವರಣದಲ್ಲಿ ಬದಲಾವಣೆ ಆದ್ರೆ ಏನೆಲ್ಲ ಆಗ್ಬಹುದು ಅಂತಂದ್ರೆ, ಆರೋಗ್ಯದ ಮೇಲೆ, ಮನುಷ್ಯನ ಆರೋಗ್ಯದ ಮೇಲೆ ಪ್ರಮುಖವಾಗಿ ಪರಿಣಾಮ ಬೀಳುತ್ತೆ. ನೀವೆಲ್ಲ ಗಮನಿಸಿರಬಹುದು, ಸ್ವಲ್ಪ ಉಷ್ಣಾಂಶ ಹೆಚ್ಚು ಕಡಿಮೆ ಆದಾಗ ಯಾವ್ಯಾವ ರೀತಿಯಾಗಿ ನಮ್ಮ ಆರೋಗ್ಯದಲ್ಲಿ ಏರ್ಪೇರು ಆಗ್ತದೆ ಅನ್ನೋದನ್ನ. ಎಷ್ಟೋ ಜನರಿಗೆ BP ಸಮಸ್ಯೆ, ಬೇರೆ ಬೇರೆ ಸಮಸ್ಯೆಗಳು, ಯಾಕಂದ್ರೆ ಉಷ್ಣಾಂಶ ಜಾಸ್ತಿ ಆದಾಗ ಬರುತ್ತೆ. ಹೊಸ ಹೊಸ ರೋಗಗಳು ಬರೋ ಸಾಧ್ಯತೆಗಳಿದೆ. ಯಾಕಂತಂದ್ರೆ ವಾತಾವರಣದಲ್ಲಿ ಬದಲಾವಣೆ ಆದಾಗ ಕೆಲವು ಬದಲಾವಣೆಗಳು ಹೊಸ ಹೊಸ ರೋಗಗಳಿಗೆ ಅನುಕೂಲ ಮಾಡಿಕೊಡಬಹುದು ಅನ್ನೋ ಒಂದು ಇದೆ. ಆಮೇಲೆ ಪ್ರಮುಖವಾಗಿ ಆಹಾರ ಉತ್ಪಾದನೆ ಆಗಿರ್ಬೋದು, ಅವುಗಳ ಸಂಸ್ಕರಣೆಯಲ್ಲಿ ತುಂಬಾ ಪ್ರಮುಖವಾದ ಒಂದು ಪರಿಣಾಮ ಬೀರುತ್ತೆ. ಯಾಕಂತಂದ್ರೆ ಆಹಾರ ಉತ್ಪಾದನೆ ಅಂದ್ರೆ ಕೃಷಿ. ಕೃಷಿಯಲ್ಲಿ ಏನಪ್ಪ ಆಗುತ್ತೆ ಅಂತಂದ್ರೆ, ಕೃಷಿ ಹೆಚ್ಚಾಗಿ ಮಳೆ ಹಾಗೂ ವಾತಾವರಣದಲ್ಲಿ ಇರತಕ್ಕಂಥದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಮಳೆ ಇರಬಹುದು, ಉಷ್ಣಾಂಶ ಇರಬಹುದು, ತೇವಾಂಶ ಇರಬಹುದು, ಆರ್ದ್ರತೆ ಇರಬಹುದು, ಇವೆಲ್ಲಗಳು ಬೆಳೆ ಬೆಳವಣಿಗೆ ಮೇಲೆ ಪ್ರಮುಖವಾದ ಒಂದು ಪಾತ್ರ ಮಾಡುತ್ತೆ.

ಕರೀತೀಯ ಕಳತಿ ಅಲ್ಲಮ್ಮ ಶಿವ ಕಳತಿ ಎಲ್ಲ ಇಲ್ಲೇ ಇರತೈತಿ